ಗಂಗಿ ನಿನ್ಮೇಲ್ ನಂಗೆ ಮನಸೈತೆ, ಕಣ್ತುಂಬ ನಿನ್ ಬೊಂಬೆ ತುಂಬೈತೆ, ನನ್ನ ಕಣ್ತುಂಬ ನಿನ್ನ ಬೊಂಬೆ ತುಂಬೈತೆ. ರಂಗ ನಿನ್ ಚಿಂತೆಲಿ ಬಡವಾದೆ, ಕನ್ಸು ಮನ್ಸೊಳಗೆ ನೀನಾದೆ, ನನ್ ಕನ್ಸು ಮನ್ಸೊಳಗೆ ನೀನಾದೆ. ದಾರಿಲಿ ನೀನು ನೀರಿಗೆ ಬರುವಾಗ ಸೀರೆಯ ಎಳೆದದ್ದು ನೆನಪಿದೆಯ ಗಣಪಿ, ಸೀರೆಯ ಎಳೆದದ್ದು ನೆನಪಿದೆಯ ಸೀರೆ ಎಳೆದಿತ್ತು ಏಕೆ ಮೋರೆ, ಸವರಿತ್ತು ಏಕೆ ಊರಿಂದ, ಏನ್ ತಂದೆ ಉಡುಗೊರೆಯ ಗೆಳೆಯ, ಊರಿಂದ ಏನ್ ತಂದೆ ಉಡುಗೊರೆಯ. ಗಂಗಿ ನಿನ್ಮೇಲ್ ನಂಗೆ ಮನಸೈತೆ, ಕಣ್ ತುಂಬ ನಿನ್ನ ಬೊಂಬೆ ತುಂಬೈತೆ, ನನ್ನ ಕಣ್ ತುಂಬ ನಿನ್ ಬೊಂಬೆ ತುಂಬೈತೆ. ಗಂಗೆ ನಾಲ್ಕಾರು ಕಣ್ಣು ನಂಗೆ ಕಾವಲಾಗೈತೆ, ಹೆಂಗೆ ನೀಡಲಿ ನಿಂಗೆ ಕಾಣಿಕೆಯ ಗಿಣಿಗೆ, ಹೆಂಗೆ ನೀಡಲಿ ನಿಂಗೆ ಕಾಣಿಕೆಯ. ಕತ್ತಾಲ ಬಂದ ಮೇಲೆ ಮೆತ್ತಾಗೆ ಓಡಿ ಬಂದು ಹಿತ್ತಾಲ ಬಾಗಿಲ ಬೋರೆ ಮಾಡುವೆ, ಬಾರೋ ಹಿತ್ತಾಲ ಬಾಗಿಲ ಬೋರೆ ಮಾಡುವೆ. ಓಹೋ ರಂಗ ನಿನ್ ಚಿಂತೆಲಿ ಬಡವಾದೆ, ಕನ್ಸು ಮನ್ಸೊಳಗೆ ನೀನಾದೆ, ನನ್ ಕನ್ಸು ಮನ್ಸೊಳಗೆ ನೀನಾದೆ. ಮೆತ್ತಾನೆ ಹುಲ್ಲು ರಾಶಿ ಮೆತ್ತೇಲಿ ಮಲಗಿ, ಮತ್ತೆ ರುವಂತಾಡಿಸುವೆ ನಿನಗೆ, ಮತ್ತೆ ರುವಂತಾಡಿಸುವೆ. ಸುತ್ತಾಲು ಹೊತ್ತಿಸಿ ಹೊತ್ತಾರೆ ವರೆಗೂ ಮಲಗಿಸುವೆ, ನಿನ್ನ ಹೊತ್ತಾರೆ ವರೆಗೂ ಮಲಗಿಸುವೆ. ಗಂಗಿ ನಿನ್ಮೇಲೆ ನಂಗೆ ಮನಸೈತೆ.